ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮಸ್ಕಾರ ರೈತ ಬಂಧವರೇ, ನಮ್ಮ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ಪಶುಭಾಗ್ಯ ಯೋಜನೆಯ ಫಲಾನುಭವಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣ ಗ್ರಾಮದ ಶ್ರೀ ಕಿಟಕಿ ಅಂಜನಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಹೆ ಕೇಳುವಿರಿ. ರೈತ ಬಾಂಧವರೇ, ಈಗ ಕೇಳೋಣ ಪಶುಭಾಗ್ಯ ಯೋಜನೆಯ ಫಲಾನುಭವಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣ ಗ್ರಾಮದ ಶ್ರೀ ಕಿಟಕಿ ಅಂಜನಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣ ಗ್ರಾಮದ ರೈತರು ಕೆ ಅಂಜನಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಹೈನುಗಾರಿಕೆಯನ್ನು ಮಾಡ್ತಾ, ರೇಷ್ಮೆ ಬೆಳೆಯುತ್ತಾ, ತೋಟಗಾರಿಕೆಯ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ, ಬಹಳ ಮುಖ್ಯವಾಗಿ ಪಶುಭಾಗ್ಯ ಯೋಜನೆಯಲ್ಲಿ ಆಕಳುಗಳನ್ನು ಸರ್ಕಾರದಿಂದ ಉಚಿತವಾಗಿ ಪಡೆದುಕೊಂಡು ನಂತರದಲ್ಲಿ ಅದೇ ಹೈನುಗಾರಿಕೆಯನ್ನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಹಾಲು ಉತ್ಪಾದಕರ ಒಕ್ಕೂಟದ ಕಾರ್ಯದರ್ಶಿಯಾಗಿಯೂ ಸಹಿತ ಅವರು ಕೆಲಸ ಮಾಡ್ತಿದ್ದಾರೆ. ನಮಸ್ಕಾರ ಅಂಜನಪ್ಪರೇ. ನಮಸ್ಕಾರ ಸರ್. ಅಂಜನಪ್ಪರು ಅಂದ್ರೆ ಇದು ಕೆ ಅಂದ್ರೆ ಏನು ಅಂಜನಪ್ಪರ? ಕಿಟಕಿ ಅಂತಂದೆ ಸರ್. ನಿಮ್ಮ ಅಡ್ಡೆ ಸರ್? ಅಡ್ಡೆ ಸರ್. ಯಾಕೆ, ಹೆಂಗ್ ಬಿತ್ತದು ಇದು? ಫಸ್ಟ್ ಇಂದ ನಮಗೆ ಅವಾಗಿನಿಂದ ನಂತರ ತಾತನ ಕಾಲಾಗ್ಲಿದ್ದಾನ ಕಿಟಕಿ ಅಂಜನಪ್ಪ ಅಂತಂದ್ರೆ. ಈಗಲೂ ಆಗ್ತಾವ್ ರೂಢ ಅಲ್ಲ, ಏನಾದ್ರೂ ಕಟಿಗೆ ಕೆಲಸ ಮಾಡ್ತಾ ಇದ್ರೆ? ಇಲ್ಲ, ಕಟಿಗೆ ಕಿಟಕಿ ಏನ್ ಕೆಲಸ ಮಾಡ್ತದಿಲ್ಲ ಸರ್. ಆಗಿನ ಕಾಲದ ಮನೆಗೆ ಕಿಟಕಿ ಬಹಳ ಕಡಿಮೆ ಅಂತ ಸರ್. ಆಗಿನ ಕಾಲದ ನಮ್ಮ ಮನೆಗಳಾಗ ಬಹಳ ಕಿಟಕಿ ಇದ್ದ, ಹಂಗಾಗಿ ಕಿಟಕಿ ಕಿಟಕಿ ಅಂತ ಬಂದ ವಾಡಿಕೆ ಬಂದಿದೆ ಸರ್ ಇಲ್ಲಿ. ಓಹೋ, ಕಿಟಕಿ ಅಂಜನಪ್ಪ. ಈ ಕಿಟಕಿಯ ಮೂಲಕ ನಿಮ್ಮ ಬದುಕು ಹೊರಗೆ ಜಗತ್ತನ್ನು ನೋಡ್ತಾ ಇದೆ? ನೋಡ್ತಾ ಇದೆ ಸರ್. ಸರಿ ಸರಿ. ಈಗ ಅಂಜನಪ್ಪ ಅವರು ಮೂಲತಃ ಕೃಷಿಕರ ಅಥವಾ ಬೇರೆ ಏನಾದರೂ ವ್ಯವಹಾರ, ಬೇರೆ ಕೆಲಸ ಈ ಥರ ಮಾಡ್ತಾ ಇದ್ರೆ? ಇಲ್ಲ ಸರ್, ಮೂಲತಃ ಕೃಷಿಕರನ್ನು. ಮೂಲತಃ ನಮ್ಮ ತಾತನಿಂದ ಕೃಷಿಕರ. ಎಷ್ಟು ಎಕರೆ ಭೂಮಿ ಇದೆ ಸರ್? ಟೋಟಲ್ ಈಗ ನಮ್ಮ 30 ಎಕರೆ ಭೂಮಿ ಸರ್. ಅದ್ರಾಗ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಚಿಕೊಂಡ್ರೆ ಈ ನಮ್ಮ ತಂದೆಯರ ಭಾಗಕ್ಕೆ 9 ಎಕರೆ ಭೂಮಿ ಬಂದಿದೆ. 9 ಎಕರೆ ಭೂಮಿ ಬಂದಿದೆ ಸರ್. 9 ಎಕರೆ ಭೂಮಿ ಒಳಗಡೆಗೆ ಏನೇನ್ ಬೆಳೀತಾ ಬಂದಿದ್ದಾರೆ ಮೊದ್ಲೆಲ್ಲ? ಮೊದ್ಲೆಲ್ಲ ರಾಗಿ, ನೆವಣೆ, ಸಜ್ಜೆ, ಉಳ್ಳೆ ಮತ್ತೆ ಮಡಿಕೆ ಕಾಳು, ಹೆಸರು ಕಾಳು ಎಲ್ಲ ಬೆಳೀತಾ ಬಂದಿದ್ದು ಸರ್. ಇತ್ತೀಚಿನ ದಿನಮಾನಗಳಲ್ಲಿ ಒಂದು ವಾತಾವರಣ ಚೇಂಜ್ ಆದಾಗೆಲ್ಲ, ಈ ದಿನಗಳ ಚೇಂಜ್ ಆದಂಗೆಲ್ಲ ಯಾವ ತರ ಯಾವ ಬೆಳೆ ಹಾಕ್ಬೇಕು ಈಗಿನ ವಾತಾವರಣಕ್ಕೆ ಅಂತಂದೇಳಿ ಈಗೆಲ್ಲ ನಾವು ಸ್ವಲ್ಪ ಸ್ವಲ್ಪ ಸ್ವಲ್ಪ ಹಂತದಲ್ಲಿ ಬಂದಾಗೆಲ್ಲ ಮೆಕ್ಕೆಜೋಳ ಬಂದು ಬೆಳೀತಿದ್ವಿ ಸರ್. ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೀತಿದ್ವಿ ನಾವು. ಈಗ ಅತಿ ಹೆಚ್ಚು ಅದಕ್ಕೂ ಮುಂಚೆ ಕಬ್ಬು ಬೆಳೆದಿದ್ವಿ, ಈಗಲೂ ಕಬ್ಬು ಇದೆ ಸರ್. ಅಲ್ರಿ, ಅವಾಗೆಲ್ಲ ಮನೆಗೆ ಏನ್ ಬೇಕು ಆಹಾರ ಧಾನ್ಯಗಳನ್ನ ಎಲ್ಲ ಬೆಳೆ ಧಾನ್ಯಗಳನ್ನ ಬೆಳೀತಾ ಇದ್ರು. ಹೌದು ಸರ್. ಈಗ ಮೆಕ್ಕೆಜೋಳ ನಾವು ತಿನ್ನಲ್ವಲ್ಲ? ಇಲ್ಲ ಸರ್, ತಿನ್ನಲ್ಲ. ಆದ್ರೂ ಜಾಸ್ತಿ ಬೆಳಿತೀರಿ? ಯಾಕಂದ್ರೆ ಈಗಿಂದು ವಾತಾವರಣ ಇರೋದೇ ಆಗಿದೆ ಸರ್. ನಾವು ಬೆಳಿಬೇಕು ತಿನ್ಬೇಕು, ಈಗ ನಮಗೆ ನಾವು ಊಟ ಮಾಡೋ ಜೋಳನ ಆಗ್ತಾ ಇಲ್ಲ. ಹ್ಮ್ ಹ್ಮ್. ಜೋಳ ಖರೀದಿ ಮಾಡ್ತೀವಿ? ಜೋಳ ಖರೀದಿ ಮಾಡ್ತೀವಿ. ಅದ್ರ ಮೆಕ್ಕೆಜೋಳ ಬೆಳಿತೀವಿ. ಯಾಕೆ ಸರ್ ಅಂತಂದ್ರೆ ಅದು ಎಸ್ಟಿಮೇಷನ್ ಜಾಸ್ತಿ ಆಗ್ತದೆ, ಕಾಸ್ಟ್ ಜಾಸ್ತಿ. ಹೆಂಗೆ ಸರ್ ಅಂತಂದ್ರೆ ಈಗ ಜೋಳಕ್ಕೆಲ್ಲ ಗಿಣೆ ಕಾಯ್ಬೇಕು, ಗುಬ್ಬೆ ಬರ್ತಾವು, ಅವೆಲ್ಲ ಕಾಯ್ಬೇಕು. ಈಗಿನೆಲ್ಲ ಯಾವ್ದು ಇರ್ತಿಲ್ಲ ಸರ್, ಆಳಿಂದ ಒಂದು ಲೇಬರ್ ಅಂತೂ ಭಯಂಕರ ಹಿಂಸೆ ಸರ್ ನಮ್ ಕಡೆ. ನಮ್ ಕಡೆ ಇನ್ನೊಂದು ದಾಳಂಬ್ರಿ ಕಟಿಂಗ್ಸ್ ಬಹಳ ಇದೆ ಸರ್, ಜನ ಹೋಗ್ತಾರೆಲ್ಲ. ನಮ್ ಕಡೆ ಕೆಲವರು ಕೃಷಿ, ಅದು ಸಹಜ ಅಲ್ವಾ, ಎಲ್ಲಿ ಜಾಸ್ತಿ ಕೂಲಿ ಸಿಗುತ್ತೋ ಅಲ್ಲಿ ಹೋಗ್ತಾರೆ. ನೀವು ಜಾಸ್ತಿ ಕೂಲಿ ಕೊಟ್ರೆ ಕೊಡೋದು ಬರ್ತಿದ್ರೇನು? ಬರಲ್ಲ ಸರ್, ರೈತರ ಮನೆ ಕೆಲ್ಸಕ್ಕೆ ಆಳ್ ಬರಲ್ಲ ಸರ್ ನಮ್ಗೆ. ಇಲ್ಲ, 450 ರೂಪಾಯಿ ಕೂಲಿ ಕೊಡ್ಬೇಕು, ಮತ್ತೆ ಅಲ್ಲಿಂದ ಕೂಲಿ ಕೊಡ್ತಾರ ಸರ್, ಕೊಡ್ತಾ ಇಲ್ಲ ಅಂತ ಇಲ್ಲ. ನಮ್ ಕಡೆ ಯಾಕ್ತಾರ ಅಂತಂದ್ರೆ ಅಲ್ಲಿ ಕೆಲ್ಸಕ್ಕೆ ಇಲ್ಲಿ ಕೆಲ್ಸಕ್ಕೆ ಡಿಫ್ರೆನ್ಸ್. ಅಲ್ಲಿ ಆರಾಮ ಇರ್ತಾರೆ, ಅಲ್ಲಿ ಅಲ್ಲಿ ಚೆನ್ನಾಗಿರ್ತೈತಿ, ನಾವೆಲ್ಲ ರೆಸ್ಟ್ ಕೊಡ್ತಾರ. ಇಲ್ಲ, ರೈತರ ಮನೆಗೆ ಹೋದ್ರೆ ಊರ್ ಬರಲ್ಲ ಅಂತಾರ, ಮನೆಗಿದ್ರು ಬರಲ್ಲ ಸರ್. ಹಾಗಾಗಿ ನಾವು ಒಂದ್ ಸ್ವಲ್ಪ ಚೇಂಜ್ ಆಗ್ಬೇಕಲ್ಲ ಅಂತಂದೇಳಿ ಚೇಂಜ್ ಮಾಡಿದ್ವಿ. ಬೇಡ ಅಂತಂದೇಳಿ ಈಗೆಲ್ಲ ರೇಷ್ಮೆ ಮಾಡಿದ್ವಿ ಸರ್. ತೋಟಗಾರಿಕೆ ಬೆಳೆಗಳಿಗೆ ಬಂದಿದೀವಿ ಸರ್. ಈಗ ಆಲ್ರೆಡಿ ಅಲ್ಲಿ ರೇಷ್ಮೆ 2012 ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ಆಲ್ರೆಡಿ 4 ಎಕರೆ ರೇಷ್ಮೆ ಇದೆ ಸರ್, ಗೋಡನ್ ಇದೆ, ಎಲ್ಲ ಇದೆ ಸರ್. ಅದಕ್ಕೆ ಏನೇನು ಬೇಕಂತಂದೇಳಿ ಈಗ ಲೇಬರ ಬೇಡ, ಏನೋ ಒಬ್ಬರ ಇಬ್ರು ಮಾಡೋ ಕೆಲಸ ಸಾಕು ಅನ್ನೋ ಮಟ್ಟಿಗೆ ಬಂದಿದ್ವಿ. ಈಗಲೂ ಹಂಗೆ ಮಾಡಿಬಿಟ್ಟಿವಿ ಸರ್. ಆಗ್ಲಿಲ್ಲ, ರೇಷ್ಮೆ ಬೆಳೆಯೋದಕ್ಕೇನು ಹೆಚ್ಚು ಜನ ಬೇಕಿಲ್ಲ? ಇಲ್ಲ ಇಲ್ಲ ಇಲ್ಲ ಸರ್, ಬೇಕಿಲ್ಲ. ಈಗ ನಮ್ಮ 300 ಮಟ್ಟೆ ತಂದ್ನಪ್ಪ, 2 ಜನ ಒಬ್ರು ಇನ್ನೊಬ್ರು ಯಾರು ಕರ್ಕೊಂತೀವಿ ಸರ್. ಅಷ್ಟು ಬಿಟ್ರೆ ಏನಿಲ್ಲ. ಮಿನಿ ಟ್ಯಾಕ್ಟ್ರಿ ತಗೊಂಡಿದ್ದೀವಿ, ಅದಕ್ಕೆ ಸೊಪ್ಪು ಓರ್ಬೇಕು, ಅದು ಓರ್ಬೇಕು ಅನ್ನೋದು ಏನಿಲ್ಲ. ಈಗ ಹಸು ಸಮೇತ ಆಗ ಸರ್, ಅವಾಗೆಲ್ಲ ಸೆಗಣಿ ಬೆಳಿಬೇಕಿತ್ತು, ಹಂಗಿತ್ತು, ಏನಿಲ್ಲ ಸರ್. ಈಗ ಅದನ್ನ ಸಮೇತ ಟೆಕ್ನಾಲಜಿ ಬೇರೆ ಇಂಪ್ರೂವ್ಮೆಂಟ್ ಮಾಡ್ಬಿಟ್ಟಿದ್ವಿ. ನಿಮ್ಮಲ್ಲೇ ಮಾಡ್ಕೊಂಡ್ರೆ? ನಮ್ಮಲ್ಲೇ ಮಾಡ್ಕೊಂಡ್ರೆ. ಸೆಗಣಿ ತೆಗೆಯೋದಕ್ಕೆ, ಸೆಗಣಿ ತೆಗೆಯೋದಕ್ಕೆ ಅವಕ್ಕೆಲ್ಲ ಏನು ಟೆಕ್ನಾಲಜಿ ಬಳಸ್ತಾ ಇದ್ರೆ? ಹ್ಞೂ, ಟೆಕ್ನಾಲಜಿ ಬಳಸ್ತೀವಿ. ಏನೇನು ಮಾಡಿದ್ರಿ? ಈ ಟೆಕ್ನಾಲಜಿ ಏನು ಸರ್, ಹೊರದೇಶದಿಂದ ನೋಡಿದಾಗ ಅಲ್ಲೆಲ್ಲ ನೋಡ್ತೀವಲ್ಲ, ಆ ಟೆಕ್ನಾಲಜಿಕ್ಕೂ ಒಂದು ಸ್ವಲ್ಪ ಭಿನ್ನವಾಗಿರುತ್ತೆ ಸರ್. ಏನು ಮಾಡಿದ್ರಿ? ಚೈನ್ ಬರ್ತದೆ ಸರ್, ದೊಡ್ಡ ಚೈನ್. ಅದರಲ್ಲಿಂದ ಹಸು ಎಲ್ಲ ಒಂದಾಡಿ ಒಂದು ಬಾರ್ಡರ್ ಮಾಡ್ಕೊಂಬಿಟ್ಟದು. ಕೈಡಲಿಕ್ಕೆ ಒಂದು ಮಿಷನ್ ಹಾಕಂದಿಲ್ಲ, ಟ್ರ್ಯಾಕ್ಟರ್ ಹೇಳ್ಕೊಂಡು ಕಡಿಗೆ ಸೀದ ಸೆಗಣಿ ಪೂರ್ತಿ ಕಡಿಗೆ ಸರ್, ಊರಾಗಿ ಲಾಗ್ ಮಾಡ್ತೀವಿ. ಹಂಗಾಗಿ ಎಲ್ಲ ಚೇಂಜ್ ಮಾಡ್ಬೇಕಲ್ಲ ಸರ್, ಅನಿವಾರ್ಯ ಐತೆ ನಮ್ಗೆ ಜೀವನ. ಟೆಕ್ನಾಲಜಿಯಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ರಿ? ಹೌದು ಸರ್. ಅದೊಂದು ಈಗ ಕರೆ ಮಿಷಿನ್ ಒಂದು ಮಾಡಿಲ್ಲ ಸರ್. ಈಗ ಒಂದ್ ಸ್ವಲ್ಪ ನಾವು ಹಾಲು ಕರೆಯೋದು, ಹಾಲು ಕರೆ ಮಿಷಿನ್ ಒಂದು ಮಾಡಿಲ್ಲ ಸರ್. ಮೇವ್ ಚಾಪ್ ಕಟ್ಟರ್ ಎಲ್ಲ ಟೋಟಲಿ ಚೇಂಜ್ ಮಾಡಿದ್ವಿ. ಈ ಹಾಲು ಕರೆಯೋದಕ್ಕೆ ಇತ್ತೀಚೆಗೆ ನಾವು ಸಿರಂಜ್ ಟೈಪ್ ಮಾಡಿದಲ್ಲ, ಚುಚ್ಚು ಬಿಟ್ರೆ ಸಾಕು ಸರ್. ಹೌದು, ಬಂದಿದೆ. ಹೌದು, ಬಂದಿದೆ. ನಮ್ ಕಡೆನೂ ಬಂದಿಲ್ಲ ಸರ್, ಇನ್ನು ನಮ್ ಕಡೆನೂ ಬಂದಿಲ್ಲ ಸರ್. ಕೆಎಂಎಫ್ ಕಡೆಯಿಂದ ಅನುದಾನ ಸಿಗ್ತದೆ ಸರ್, ಎಲ್ಲ ರೈತರುಗಳಿಗೆ ಅನುದಾನ ಸಿಗ್ತದೆ. ಹಾಲು ಉತ್ಪಾದಕ ರೈತರುಗಳಿಗೆ ಕೂಡ ಎಲ್ಲ ಅನುದಾನ ಸಿಗ್ತದೆ. ಈಗ ನೀವು ಹಾಲು ಉತ್ಪಾದಕರ ಒಕ್ಕೂಟದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀರಿ? ಸಂಘದ ಕಾರ್ಯದರ್ಶಿ. ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ಏನೇನು ಜವಾಬ್ದಾರಿಗಳು ನಿಮಗೆ? ನಮಗೆ ಸರ್ ಹಾಲು ಅಳಿಸೋದು, ಹಾಲು ಫ್ಯಾಟ್ ಅಂಡ್ SNF ನೋಡೋದು, ಹಾಲಿನ ಗುಣಮಟ್ಟ ನೋಡೋದು, ಅದು ಮತ್ತೆ ಹಾಲಿನ ಸ್ಥಿರವಾಗಿ ರೇಟ್ ನಿಗದಿ ಮಾಡೋದು. ಅದು ಆಲ್ರೆಡಿ ಫ್ಯಾಟ್ ಅಂಡ್ SNF ಏನ್ ರೇಟ್ ಇರುತ್ತೆ, ಅಲ್ಲಿ ಒಕ್ಕಡಲ್ಲಿ ಏನ್ ಬಂದಿರುತ್ತೆ ಸರ್, ಆ ರೇಟೇ ಬರುತ್ತೆ. ಡೈರಿ ಈಗ ನಿಮ್ಮೂರಲ್ಲಿ ಇದೆ? ನಮ್ಮೂರಲ್ಲಿ ಇದೆ ಸರ್ ಡೈರಿ. ಒಂದ್ ಸರಾಸರಿ ಒಂದ್ ದಿನಕ್ಕೆ 400-450 ಲೀಟರ್ ಬರುತ್ತೆ. ನಿಮ್ಮ ಹೈನುಗಾರಿಕೆ ಶುರುವಾಗಿದ್ದು ಯಾವಾಗ? 2011 ಸರ್. 2011 ಇದು ನಿಮ್ಗೆ ಆಸಕ್ತಿಯಿಂದ ಮಾಡಿದ್ದ ಅಥವಾ ಹೇಗೆ? ಇಲ್ಲ ಸರ್, ನಾವು ಆಸಕ್ತಿಯಿಂದನೇ ಮಾಡಿದ್ದು, ಮಾಡ್ಬೇಕನ್ನೋ ಉದ್ದೇಶದಿಂದ ಮಾಡೋದು. ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ಹೋಗೋದು ಫಸ್ಟ್, ಇದಕ್ಕೂ ಮುಂಚೆ ನಾ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಿದ್ವಿ ಸರ್. ನಮ್ಮ ಮನೆಗೆ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಗಿರುತ್ತೆ, ಬೇರೆ ಬೇರೆ ಕಡೆ ಹೋಗಿ ಬೇರೆ ಇನ್ನೊಂದು ಕಡೆ ಹೋಗೋದು ಬೇಡ, ನಮ್ಮಿಂದ ಮನದಲ್ಲಿಂದನೂ ಕೃಷಿ ಮಾಡ್ತಾ ಇದಾರೆ, ನಾವು ಮಾಡೋಣ, ಯಾಕೆ ಮಾಡಬಾರ್ದು ಅಂತಂದೇಳಿ ಚಾನಲ್ ತೊಟ್ಟು ಮಾಡಿದ್ವಿ ಸರ್. ಆಕಳು ಎಲ್ಲಿದ್ದೆ ತಂದ್ರಿ? ನಾ ಆಕಳು ಫಸ್ಟ್ ಸರ್ ದಾವಣಗೆರೆಯಿಂದ ತಗೊಂಬಂದಿನಿ ಸರ್, ಮತ್ತೆ ದಾವಣಗೆರೆ, ಹೊನ್ನಳ್ಳಿ, ಮತ್ತೆ ದೊಡ್ಡಬಳ್ಳಾಪುರ ಆ ಕಡೆಯಿಂದ ತಗೊಂಬಂದಿದ್ವಿ ಸರ್. ಅಂದ್ರೆ ಅತಿ ಹೆಚ್ಚು HF ಜರ್ಸಿನ ಜಾಸ್ತಿ ಇರೋ ನನ್ನ ಹತ್ರ ಜರ್ಸಿನ. ಪಶು ಇಲಾಖೆಯಿಂದ ನೀವು ಶುರು ಮಾಡ್ಕೊಂಡ್ರೆ? ಫಸ್ಟ್ ಪಶು ಇಲಾಖೆಯಿಂದ ಸರ್ ನನಗೆ ಆಯ್ಕೆ ಆಗಿದೆ ಸರ್. ಪಶು ಇಲಾಖೆಯಿಂದ ಪಶುಭಾಗ್ಯ ಯೋಜನೆಗೆ ಆಯ್ಕೆ ಆಗಿದೆ ಸರ್ ನಮ್ಮ ಹೆಸರು. ಆಯ್ಕೆ ಅಂದ್ರೆ ತಮ್ಮ ಒಂದು ಮನುಷ್ಯನ್ಗೆ ಏನು 90,000 ರೂಪಾಯಿ ಇತ್ತು ಸರ್ ಅದು. ನಾವು ಗೌರ್ಮೆಂಟ್ ಕೊಡೋದು 90,000 ಕೊಡುದು ಸರ್. ನಾ 25,000 ಅದಕ್ಕೆ ಹಾಕಿ ಪಶು ಇಲಾಖೆಯಿಂದ ಹಸು ಕೊಡಿಸಿದ ಸರ್. ಎರಡು ಹಸು ಕೊಡಿಸಿದ. ಹ್ಞೂ ಸರ್. ಅವರ ಇನ್ಸೂರೆನ್ಸ್ 3 ವರ್ಷ ಮಟ್ಟ ಇನ್ಸೂರೆನ್ಸ್ ಫ್ರೀ ಇರುತ್ತೆ. ಪಶುಭಾಗ್ಯ ಯೋಜನೆ, ಪಶುಭಾಗ್ಯ ಯೋಜನೆ ಅಡಿಯಲ್ಲಿ ಆಗಿದೆ ಸರ್. ಫಸ್ಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಪಶುಭಾಗ್ಯ ಯೋಜನೆಯಿಂದ ಸರ್. ಯಾವ ತಳಿ? HF ಕೊಡಿಸಿದ ಸರ್. HF ಒಂದು ಜೆರ್ಸಿ ಕೊಡಿಸಿದ ಸರ್. ಅಲ್ಲಿಂದ ಚೆನ್ನಾಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ನಾವು ಇದುವರೆಗೆ 1 ಲೀಟರ್ ಒಂದ್ ದಿನಕ್ಕೆ ಹಾಲಿಲ್ಲ ಅನ್ನಾಗಿಲ್ಲ ಸರ್. ಅಲ್ಲಿಂದ ಫಸ್ಟ್ ಇಂದ 5 ಲೀಟರ್ 6 ಲೀಟರ್ ಹಾಕಂತ ಬಂದು ಕ್ರಮೇಣ ಸ್ಟಾರ್ಟ್ ಮಾಡ್ಕಂತ 28-30 ಲೀಟರ್ ವರೆಗೆ ಒಂದ್ ದಿನಕ್ಕೆ ಹಾಕ್ತೀವಿ ಸರ್ ಹಾಲು. ಅಲ್ಲಿಗೂ ನಮ್ಮ ಫ್ಯಾಟು SNF ಅಂತೂ ಯಾವುದು ಕಡಿಮೆ ಇಲ್ಲ ಸರ್. ಅದ್ರ ತಕ್ಕಂಗೆ ಗುಣಮಟ್ಟ ಹಂಗೆ ಫುಡ್ಡು, ಮತ್ತೆ ಮಿನರಲ್ ಮಿಕ್ಸರ್, ಮತ್ತೆ ಇಲ್ಲಿ ಕ್ಯಾಟ್ಲ್ ಫೀಡ್ ಇನ್ನುವಾಗ 2 ತರ ಇದೆ ಸರ್ ಅದರಲ್ಲಿ. ಮತ್ತೆ ಸರ್ ರೇಷ್ಮೆ ಇದು ಸೊಪ್ಪು ಹಾಕ್ತಿವಿ, ಅಲ್ಲಿಂದ ನೆಲ್ತೋಡು ರೇಷ್ಮೆ ಸೊಪ್ಪು ಆಕಳುಗಳು ತಿಂತವೆ. ಹೌದು ಸರ್, ಒಳ್ಳೆ ಫ್ಯಾಟ್ ಅಂಡ್ SNF ಬರುತ್ತೆ, ಹಾಲನ್ನು ಇನ್ಕ್ರಿಮೆಂಟ್ ಆಗುತ್ತೆ, ಒಳ್ಳೆ ಇನ್ಕ್ರಿಮೆಂಟ್ ಆಗುತ್ತೆ. ಇಲ್ಲಿವರೆಗೂ ಫ್ಯಾಟ್ SNF 3-5 ಕಡಿಮೆ ಅಂತ ಯಾವಾಗ ಬರೋದು? 3-5-4 ಫ್ಯಾಟ್ ವರೆಗೆ ಇರುತ್ತೆ. 6 ಫ್ಯಾಟ್ ವರೆಗೆ ಹಸು ಬಡೋರು ಬಹಳ ಕಡಿಮೆ ಸರ್. ಎಮ್ಮೆ ಮಾತ್ರ ಹಸು ಬರೋ ಇದು 6 ಫ್ಯಾಟ್ ಬರುತ್ತೆ. ನಮ್ಮ ಹಸು ಸಮೇತ 6 ಫ್ಯಾಟ್ ಬರುತ್ತೆ. ಪಶುಭಾಗ್ಯ ಯೋಜನೆಯಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆದಿದೆ ಸರ್? ಖಂಡಿತವಾಗಿ ತೆರೆದಿದೆ. ಆರ್ಥಿಕವಾಗಿ ಸುಧಾರಣೆ ಹೊಂದಿದೆ. ಸುಧಾರಣೆ ಹೊಂದಿದೆ ಸರ್, ಇವತ್ತಿನ ಸುಧಾರಣೆ ಅದರಿಂದನ ಸುಧಾರಣೆ ಆಗಿದೆ ಸರ್. ಏನು ಕೈ ಕೊಟ್ಟರು ಹಸುವಂತ ಹಾಲಿಂದ ಮಾತ್ರ ಕೈ ಕೊಡಕ್ ಸಾಧ್ಯನೇ ಇಲ್ಲ ಸರ್. ಕೆಲವರೆಲ್ಲರೂ ಉಪಕಸಬಲ್ಲ ಸರ್, ಅದು ಕಸಬೆ ಮುಖ್ಯ ಕಸಬೆ ಆಗಿ ಅದು ನಮಗೆ ಪರಿಣಾಮ ಆಗಿದೆ, ಮುಖ್ಯ ಕಸಬಾಗಿ ಪರಿಣಾಮ ಆಗಿದೆ. ಇದುವರೆಗೆ ಅದು ಬಿಟ್ಟರೆ ಏನಿಲ್ಲ, ಬೆಳಗ್ಗೆ 5 ಗಂಟೆಗೆ ಹೇಳಿದ್ನಪ್ಪ ಅಂದ್ರೆ 5:30 ಎಲ್ಲ ಕೆಲಸ ಕ್ಲೋಸ್ ಸರ್. ಅಲ್ಲಿಂದ 6 ಗಂಟೆ ಡೈರಿ ಬರ್ತೀವಿ, ಡೈರಿ ಮುಗಿಸಿದ 7 ಒಂದು ಕೆಲಸ, ಮತ್ತೆ ನೆಕ್ಸ್ಟ್ ಇನ್ನೊಂದು ಕೆಲಸ ಸರ್. ಮತ್ತೆ ಈಗ ರೇಷ್ಮೆನೂ ಇದೆ, ಆ ಕೆಲಸ ಎಲ್ಲ ನಡೀತದೆ. ಅಲ್ಲಿಂದ 5 ಗಂಟೆ 1 ತಾಸು ವರ್ಕ್ ಅಷ್ಟೇ ಸರ್ ಕೆಲಸ ಮಾಡ್ತೀವಿ. ನಮ್ಮ ಅಪ್ಪಾಜಿ ನಾವು ಕೆಲಸ ಮಾಡ್ತೀವಿ ಸರ್. ನಮ್ಮ ಅಪ್ಪಾಜಿಗೆ ಏನು ಫಸ್ಟ್ ಮೇವು ಅವೆಲ್ಲ ರೆಡಿ ಮಾಡಿ ಕೊಟ್ಬಿಟ್ರೆ ಇನ್ನು ಉಳ್ಕಿದ A to Z ಅವ್ರದೇ ಕೆಲಸ. ನಮ್ದು ಹಾಲು ಕರೆಯೋದು ಮತ್ತು ಹಾಲು ಸರಬರಾಜು ಮಾಡೋದು ಇನ್ನಿತರ ಕೆಲಸ ನಮ್ದೆ. ಇನ್ನು ಉಳ್ಕಿದ ಏನಿದ್ರು ನಮ್ಮ ತಾವ ತಂದೆಯವರ ಮಾಡ್ಕೊಂತ. ಈಗ ಪಶುಭಾಗ್ಯ ಯೋಜನೆಯಲ್ಲಿ ನೀವು 2 ಹಸುಗಳನ್ನ ಸರ್ಕಾರದಿಂದ ಉಚಿತವಾಗಿ ತಗೊಂಡ್ರಿ. ಹಾ ಸರ್. ದನದ ಕೊಟ್ಟಿಗೆ ಅದು ಎಷ್ಟಿರ್ಬೇಕು, ಅದರ ನಿರ್ವಹಣೆ ಹೇಗೆ ಮಾಡ್ತಿದೆ ಸರ್? ದನದ ಕೊಟ್ಟಿಗೆ ಫಸ್ಟ್ ಗೆ ಸಣ್ಣದಿತ್ತು ಸರ್, ನಮ್ ಚಿಕ್ಕದಿತ್ತು. ಮ್ಯಾಕ್ಸಿಮಮ್ ಅಂದ್ರೆ 23 ಒಂದು 19 ಸೈಜ್ ಮೊದಲು. ಈಗ ಜಾಸ್ತಿ ಮಾಡಿದ್ವಿ ಸರ್, ಈಗ 40-23 ಆಗಲ್ಲ ಮಾಡಿದ್ವಿ. ಈಗ ಎಷ್ಟು ಆಕಳುಗಳಿದಾವೆ? ಈಗ 8 ಆಕಳಿದಾವೆ ಸರ್ ಪ್ರೆಸೆಂಟ್. ಓಹೋ, 8 ಆಕಳಿದೆ. 4 ಕರೀತಿದ್ದಾವೆ ಸರ್, 4 ಪ್ರೆಗ್ನೆನ್ಸಿ ಇದು. ಆತರ ದನದ ಕೊಟ್ಟಿಗೆ ಸ್ವಚ್ಛವಾಗಿರಬೇಕು ಬಹಳ ಮುಖ್ಯ ಹೈನುಗಾರಿಕೆಯಲ್ಲಿ. ಅದನ್ನೆಲ್ಲ ಹೇಗ್ ನಿರ್ವಹಣೆ ಮಾಡ್ತೀರಿ? ಕೊಟ್ಟಿಗೆ ಮೇಂಟೆನೆನ್ಸ್ ಏನೇನ್ ಮಾಡ್ತೀವಿ? ದನ ಕೊಟ್ಟಿಗೆ ಮೇಂಟೆನೆನ್ಸ್ ಒಂದಿನ ಬಿಟ್ಟು ಒಂದಿನ ಹಸು ಸ್ನಾನ ಮಾಡಿಸೋದು. ಒಂದಿನ ಬಿಟ್ಟು ಹಸು ಸ್ನಾನ ಯಾವ ತರ ಮಾಡಿಸ್ತೀವಿ? ದನದ ಕೊಟ್ಟಿನ ಅದೇ ತರ ಕ್ಲೀನ್ ಸ್ವಚ್ಛವಾಗಿಡ್ತೀವಿ. ಸ್ವಚ್ಛವಾಗಿಡ್ಕೋ. ಹೌದು ಸರ್, ಪೂರ್ತಿ ಏನು ಇದೆಲ್ಲ ದನದ ಕೊಟ್ಟಿಗೆ ಏನಿಲ್ಲ. ಹಸು ಮೇವು ಆಗಿದ್ದಷ್ಟೇ ಮೇವು ಬಿಟ್ರೆ ಅದ್ರ ಏನು ಇಟ್ಕೊಂಡು ಹೋಗಲ್ಲ ಸರ್. ಪೂರ್ತಿ ಎಲ್ಲ ಕಡೆ ತೊಳಿಬೇಕಂದ್ರೆ ಎಲ್ಲ ಕ್ಲೀನ್ ಆಗಿ ತೊಳೆಯೋದು. ಹಸು ಯಾವ ತರ ಸ್ನಾನ ಮಾಡಿಸ್ತೀವಿ, ಕೊಟ್ಟಿಗೆ ಅದೇ ತರ ಮಾಡಿಸ್ತೀವಿ ಸರ್. ಅದ್ರ ನೀವು ತನ್ನ ಕೊಟ್ಟಿಗೆ ಹಾಕ್ತೀವಲ್ಲ ಸರ್, ಅದನ್ನ ಸ್ವಲ್ಪ ದೂರನ ಹಾಕಿದೀವಿ. ಪೈಪ್ ಲೈನ್ ಮೂಲಕ ಅದ್ರ ಮುಂದೆ ಗಂಜಲು ಅದು ಎಲ್ಲ ನೀರು ಹೋಗುತ್ತಲ್ಲ, ಎಲ್ಲ ಪೂರ್ತಿ ಕಡೆಗೆ ಹೋಗಿ ಸರ್. ಅದರಿಂದ ಯಾವ್ದು ಗಲೀಜು ಇಲ್ಲ, ಸ್ಮೆಲ್ ಇಲ್ಲ, ಯಾವ್ದು ಬರೋಗಿಲ್ಲ. ಅಲ್ಲಿಂದ ಬಂದ್ಯಪ್ಪ ಅಂದ್ರೆ ಬಂದಿದೀವಿ ತಿಪ್ಪೆಯಿಂದ ಅಂತ ಅನ್ಸ್ಬಾರ್ದು. ಅಂದ್ರೆ ಯಾರೋ ಮನುಷ್ಯರ ಕೆಲಸ ಮಾಡ್ಬೇಕು ಏನಾಗಿಲ್ಲ ಈಗ? ಇಲ್ಲ ಇಲ್ಲ ಇಲ್ಲ ಸರ್, ಎಲ್ಲ ಮಿಷಿನ್ ಎಲ್ಲ ಎಲ್ಲ HD ಪಂಪ್ ಬಂದಿದೆ. ಸ್ನಾನ ಮಾಡ್ಸಕ್ಕೆ ಅವಕ್ಕೆಲ್ಲ ಸಮಸ್ಯೆ ಇಲ್ಲ. 200 ಲೀಟರ್ ನೀರಾಗೈತಪ್ಪ ಅಂದ್ರೆ ನೀನು 8 ಹಸು ಸ್ನಾನ ಮಾಡಿಸ್ಬೋದು. ಹೌದು ಸರ್. ನೀರಿನ ಸೌಲಭ್ಯ ಇದೆ? ಏನು ಚೆನ್ನಾಗಿದೆ ಸರ್, ನೀರಿನ ಸೌಲಭ್ಯ ಇದೆ. ಮೋಟರ್ 2 ಮೋಟರ್ ಇದೆ ಸರ್, ಪಂಪ್ ಸೆಟ್ ಇದೆ. ದನ ಕೊಟ್ಟಿಗೆಯಲ್ಲಿ ಹೊಲದಲ್ಲಿ ಮಾಡ್ಕೊಂಡ್ರ ಅಥವಾ? ಇಲ್ಲ ಸರ್, ಎಲ್ಲ ಹೊಲದಲ್ಲಿ. ಎಲ್ಲ ಹೊಲದಲ್ಲಿ ಇದೆ ಸರ್. ಇದುವರೆಗೂ ನಾವು ಹಸುಗಳು ಒಂದು ದಿನಕ್ಕೆ ಮನೆಗೆ ತಂದಿಲ್ಲ ಸರ್, ಎಲ್ಲ ತೋಟದನ್ನ ಮಾಡ್ಕೊಂಡಿದ್ದೀನಿ. ನಮ್ಮ ತಮ್ಮನ ಅವಾಗೆಲ್ಲ ಮಾಡಿದ್ ಸರ್, ಈಗೆಲ್ಲ ಡಿವೈಡ್ ಆದಾಗಿಂತ ಅವ್ರವ್ರ ಮಾಡ್ಕೊಂತಿದ್ದೀನಿ ಸರ್ ಅಷ್ಟೇ. ಅವುಗಳಿಗೆ ಆಹಾರ ಪದ್ಧತಿ ಹೇಗಿದೆ, ಏನೇನು ಪೌಷ್ಟಿಕ ಆಹಾರಗಳನ್ನು ಕೊಡ್ತೀರಿ? ಫಸ್ಟ್ ನೇಮ್ ಸರ್ ನೇಪರ ಇದೆ ಸರ್, ಮತ್ತೆ ಗಿಣಿ ಹುಲ್ಲು ಅಂತ ಬರೋದು ಸರ್. ಆ ಹಸು ಹುಲ್ಲು ನೀವೇ ಬೆಳ್ಕೊಳ್ತೀರ? ನಾವೇ ಬೆಳ್ಕೊಂತೀವಿ ಸರ್, ಅದು ನಮ್ಮ ತೋಟದಾಗಿರೋದು ಸರ್. ನೆಕ್ಸ್ಟ್ ಕ್ಯಾಟ್ಲ್ ಫೀಡ್ ಬಂದಪ್ಪ ಅಂದ್ರೆ ಡೈರಿ ಫುಡ್ ಆಗ್ತಿದ್ದು, ಬೈಪಾಸ್ ಆಗ್ತಿವಿ ಸರ್. ಮತ್ತೆ ಅಲ್ಲಿಂದ ಮೆಕ್ಕೆಜೋಳದ ಸೀಸನ್ ನನಗೆ ಮೆಕ್ಕೆಜೋಳ ಕಡಿಮೆ ಸರ್ ಹಾಕದ. ಸಜ್ಜೆ ಆಗ್ತಿವಿ ಸರ್ ಈಗ. ಅದು ಬಿಟ್ರೆ ಇನ್ನು ಹಾಕಲ್ಲ ಸರ್. ಇನ್ನು ಸಿಮಿ ಹುಲ್ಲು ಮಾತ್ರ ಅವನ್ನ ಹಾಕ್ತೀವಿ. ಒಣ ಹುಲ್ಲು ಸರ್ ಹುಲಿಗಿಂದ ತರಿಸ್ತೀವಿ ಸರ್, ಒಂದು ಟ್ಯಾಕ್ಟ್ರಿಗೆ 7,000 ಸರ್. ಒಣಹುಲ್ಲು ಸರ್, ಅಲ್ಲಿಂದ ಇಲ್ಲಿ ಬರಕ್ಕೆ 7,000 ಸರ್. ಭತ್ತದಲ್ಲಿ ಬರ ಸರ್. ಒಂದು ವರ್ಷಕ್ಕೆ ಏನಾದ್ರು 5 ಗಾಡಿ ಹಾಕಿಂತೀವಿ ಸರ್. 5 ಗಾಡಿ ಹಾಕಂದ್ರೆ ಅದ್ರ ಜೊತೆಗೆ ಸ್ವಲ್ಪ ಮೆಕ್ಕೆಜೋಳ ಸೊಪ್ಪಿ ಅವು ಇರುತ್ತಾರೆ ಸರ್. ಅಂತ ಒಟ್ಟು ಶೇಂಗಾ ಒಟ್ಟು ಬರುತ್ತೆ ಸರ್ ಬೇಸಿಗೆ. ಅದೊಂದು 2-4 ಗಾಡಿ ಇರುತ್ತೆ ಸರ್. ನಮ್ದು ಶೇಂಗಾನು ಬೆಳಿತೀರಿ? ಹೌದು, ಶೇಂಗಾನು. ಎಷ್ಟು ಎಕರೆಯಲ್ಲಿ ಬೆಳಿತೀರಿ? ನಾವೊಂದು 3 ಎಕರೆ ಶೇಂಗಾ ಹಾಕ್ತೀವಿ ಸರ್. ಮತ್ತೆ ಅದನ್ನ ಅವ್ರಿಂದ ಜನಕ್ಕೆ ಕೊಟ್ಟಿರ್ತಲ್ಲ ನೀರು ಕೊಡ್ತೀವಿ ಸರ್, ಅದರಿಂದ ಒಟ್ಟು ಶೇಂಗಾ ಒಟ್ಟು ಸಿಗುತ್ತೆ. ಈಗ ಶೇಂಗಾ ಬೆಳಿತಾ ಇದಾರೆ ಅಂದ್ರೆ ರೈತರಿಗೆ ದನಕರುಗಳಿದಾವೆ ಅಂತ ಅರ್ಥ? ಹೌದು ಸರ್, ಹೌದು ಸರ್. ಅದಕ್ಕೆ ದನಕರುಗಳು ಯಾರಿಗಿದೆ ಅವ್ರು ಮಾತ್ರ ಶೇಂಗಾ ಬೆಳಿತಾರೆ ಸರ್. ಇಲ್ಲಪ್ಪ ಅಂದ್ರೆ ಅವನ್ನ ಮೇಂಟೆನೆನ್ಸ್ ಜಾಸ್ತಿ ಆಗ್ತದಲ್ಲ ಸರ್, ಬೆಳಕ ಯಾರಿಗೂ ಆಗಲ್ಲ, ಇಷ್ಟನೂ ಕೊಡಲ್ಲ ಸರ್. ಯಾಕಂದ್ರೆ ಹಾಗೆ ನಮ್ ಬೇಕೇ ಬೇಕು ಅಂತಂದೇಳಿ ಹಾಕಿ ಹಾಕ್ತೀವಿ ಸರ್. ಅದೊಂದು ಇದ್ದೇ ಇರೋ ಸರ್, ಅದ್ರಲ್ಲಿಂದ ಎಲ್ಲ ಮೇವ್ ಸಂಗ್ರಹ ಮೇವ್ ಚಿಂತೆ ಮಾಡಾಗಿಲ್ಲ ಸರ್. ಅದೊಂದು ಒಣ ಹುಲ್ಲು ಹುಲಿಗಿಂದ ತರಿಸ್ತಾರ, ಅದೊಂದು ಕಾಸ್ಟ್ ಬಿಟ್ರೆ ಯಾವ್ದಿಲ್ಲ ಸರ್ ಕೊಂಡ್ಕೊಂಡು. ಒಂದೊಂದು ಉಳಿದೆಲ್ಲ ನೀವೇ ಬೆಳೆ? ಉಳಿದೆಲ್ಲ ನಾವೇ ಬೆಳಿತೀವಿ. ಮೆಕ್ಕೆಜೋಳದ ತೆನೆ ರೌದಿ ಬರುತ್ತಲ್ಲ ಸರ್, ಅದನ್ನು ಒಂದು 2-3 ಲಿಂದ 4 ಟ್ಯಾಕ್ಟರ್ ಆಗುತ್ತೆ ಸರ್. 6 ಎಕರೆ ಮೆಕ್ಕೆಜೋಳದ ಎಲ್ಲ ಮೇವ್ ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಸರ್. ಅದನ್ನ ಸುಗ್ಗಿಯಾಗ ಒಂದು ಏನು ಮೆಸಲ್ ಸರ್, ಒಣಕಡ್ಡಿ ಅಂತದ ಮೆಸಲ್ ಬ್ಯಾಸಿಗೆ ಸ್ಟಾರ್ಟ್ ಮಾಡ್ಕೊಂತೀವಿ ಸರ್. ಅವೆಲ್ಲ ಈಗ ಹೊಸ ವಿಧಾನವನ್ನು ಮಾಡಿದಾರಲ್ಲ, ಮೆಕ್ಕೆಜೋಳದ ಸಸಿಯನ್ನೇ ಬೆಳೆಸಿ ಮೇವಾಗಿ ಕೊಡೋದು, ಅದು ಟ್ರೈಸ್ ಮಾಡಿದಾರೆ ಸರ್. ಅದನ್ನ ಸ್ವಲ್ಪ ಜಾಸ್ತಿ ಆಗ್ತದೆ ಸರ್, ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ತೈತೆ. ಒಂದು ದುಬಾರಿ ಆಗ್ತದೆ. ಮಾಡಿದ್ರೆ ಪ್ರಯತ್ನ ಮಾಡಿದ್ವಿ ಸರ್. ಅದನ್ನ ಟ್ರೇಸ್ ಮಾಡ್ಬೇಕು, ಅದಕ್ಕೆಲ್ಲ ವಾಟರ್ ಇದು ಮಾಡ್ಬೇಕಲ್ಲ ಸರ್. ಅದು ಈ ಮೇವಿಂದ ಫುಡ್ ಆಗ್ತಿವಲ್ಲ ಸರ್, ಈ ಫುಡ್ ಇಂದ ನೀವು ಖರ್ಚು ಬರುತ್ತೆ, ಅದಕ್ಕೂ ಜಾಸ್ತಿ ಖರ್ಚು ಬರುತ್ತೆ ಸರ್. ನಮ್ಮ ಮೆಕ್ಕೆಜೋಳನ ಬೆಳೆಯೋದಿಲ್ಲ ಸರ್, ಬರೋದಿಲ್ಲ. ಅದು ಬೇರೆನಾ? ಅದು ಬೇರೆ ಮೆಕ್ಕೆಜೋಳನ ಬರುತ್ತೆ. ಬೀಜ ಬರುತ್ತಲ್ಲ ಸರ್ ಅಂಗಡಿಗೆ, ಅದು ತಗೊಂಡ್ಬಂದ್ರೆ ಮಾತ್ರ ಬರುತ್ತೆ ಸರ್ ಪ್ರೋಟೀನ್. ನಮ್ಮ ಮೆಕ್ಕೆಜೋಳ ಲೋಕಲ್ ಮೆಕ್ಕೆಜೋಳ ಬಂದ್ಬಿಟ್ಟು ಹೊಡೆಸಿರ್ತಿಲ್ಲ ಸರ್, ಬರೋದಿಲ್ಲ ಅದು. ಅದನ್ನ ಟ್ರೈ ಮಾಡಿದ್ ಸರ್ ಆಗ್ಲಿ. ಅಲ್ಲ, ಅದು ಏನು ಖರ್ಚಿಲ್ಲದೆ ಬೆಳಿಬಹುದು ಅಂತ ಹೇಳ್ತಾರೆ ಸರ್? ಇಲ್ಲ, ಪ್ರಾಕ್ಟಿಕಲ್ ಮಾಡಿದಾಗ ಗೊತ್ತಾಗುತ್ತೆ ಸರ್. ಅದೇನಂತ ಏನೇನು ಖರ್ಚು ಬರ್ತದೆ ಸರ್? ಅದಕ್ಕೆ ಟ್ರೈಸ್ ಬೇಕು, ಟ್ರೈಸ್ ಏನು ತಗೊಂಡ್ಬರ್ಬೋದು ಇಲ್ಲ ಅಂತಲ್ಲ. ಆ ಬೀಜಕ್ಕೂ ಆ ಬೀಜಕ್ಕೂ ಬಹಳ ಡಿಫ್ರೆನ್ಸ್ ಐತೆ ಸರ್. ಆ ಬೀಜದಲ್ಲಿ ಏನಾದ್ರು ಏನಾದ್ರು ಉತ್ಪಾದನೆ ಮಾಡಲ್ಲ ಏನಾದ್ರು ಕೆಮಿಕಲ್ ಗಿಮಿಕಲ್ ಮಿಕ್ಸ್ ಮಾಡಿರ್ತಾರೋ ಗೊತ್ತಿಲ್ಲ ಸರ್. ನಮ್ಮ ಇದ್ರಲ್ಲಿ ಏನು ಮಿಕ್ಸ್ ಇರೋಗಿಲ್ಲ, ಅದಕ್ಕೆ ಅದಕ್ಕೆ ಟ್ರೈಸ್ ಮಾಡಿ ನೋಡಿದ್ರೆ ನಮ್ಗೆ ಒಂದೊಂದು ಬೆಳೆನೇ ಇಲ್ಲ, ಬೆಳೆದೂ ಇಲ್ಲ ಸರ್. ರೈಸ್ನಾಗ 20 ದಿನ 30 ದಿನ ಅಂತಲ್ಲ ಸರ್, ನಿಮ್ಮ ಬೀಜಗಳು ಬೆಳೆದಿಲ್ಲ ಸರ್. ಹಾಗಾಗಿ ಆ ಬೀಜ ತಾಂಬರಕ್ಕೆ 5 ಕೆಜಿಗೆ ಇಲ್ಲಂದ್ರು 1400-1600 ಸರ್. ಓಹೋ, ಅದೊಂದು ಮಾರ್ಕೆಟ್ ಶುರು ಆಗಿದೆ. ಅದು ಮಾರ್ಕೆಟ್ ಸರ್. ಅದಕ್ಕೆ ಅದಕ್ಕೆ ಕ್ಯಾಟ್ಲ್ ಫೀಡ್ನ ಒಂದ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಕಲ್ಲ ಅಂತಂದು ಹೇಳಿ ಸರ್. 1 ಲೀಟ್ರ್ ಹಾಲು ಕೊಡುತ್ತೆ ಹಸು ಅಂತಂದ್ರೆ ಅದಕ್ಕೆ 1/2 ಕೆಜಿ ಕ್ಯಾಟ್ಲ್ ಫೀಡ್ ಹಾಕ್ಲೇಬೇಕು ನಾವು. ಹಾಗಾಗಿ ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿದ್ರೆ ಇದನ್ನ ಚೆನ್ನಾಗಿ ಅನಿಸ್ತದೆ ಸರ್. ನೈಸರ್ಗಿಕವಾಗೈತಿ. ಅದ್ರ ಬೀಜ ಬಿತ್ತನೆ ಬೀಜ ಇದಲ್ಲ ಸರ್, ಅದು ನೈಸರ್ಗಿಕವಾಗಿಲ್ಲ, ಅವು ವಿಷಪೂರಿತವಾಗಿದೆ. ಅದು ಆ ಬೀಜ ಹಾಕಿದ್ರೆ ಮಾತ್ರ ಬರುತ್ತೆ, ಇಲ್ಲ ಬರ್ತಾ ಇಲ್ಲ. ಹಾಗಾಗಿ ಅದನ್ನ ಅಷ್ಟು ಒಲವು ಕೊಟ್ಟಿಲ್ಲ ಸರ್. ನಾವು ನೀವು ಅದು ಪ್ರಯತ್ನ ಮಾಡಿದ್ವಿ ಆದ್ರೂ ಅಷ್ಟು ಬರ್ಲಿಲ್ಲಲ್ಲ, ಅದಕ್ಕೆ ಅದನ್ನ ಒಲವು ಕೊಡ್ಲಿಲ್ಲ ಸರ್ ನಾವು, ಬೇಡ ಅಂತೇಳಿ. ಈ ಹಸುಗಳಿಗೆ ಯಾವ್ಯಾವ ಸಮಯದಲ್ಲಿ ಏನೇನು ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಬರ್ತವೆ ಸರ್? ಮಳೆಗಾಲದಾಗ ಆರೋಗ್ಯ ಸಮಸ್ಯೆಗಳು ಬರೋದು ಬಹಳ ಕಡಿಮೆ ಸರ್ ಹಸುಗಳಿಗೆ. ಯಾಕಂದ್ರೆ ಅವು ವಾತಾವರಣ ಕೋಲ್ಡ್ ಆಗಿರುತ್ತೆ, ವಾತಾವರಣ ಒಂದ್ಸಲ ಬಿಸಿಲು ಒಂದ್ಸಲ ನೆರಳು ಬರುತ್ತೆ. ಬೇಸಿಗೆಗೆ ಮತ್ತೆ ಅತಿ ಹೆಚ್ಚು ಬರುತ್ತೆ ಸರ್. ಯಾಕೆ ಬೇಸಿಗೆ ಹೆಚ್ಚು ಬರುತ್ತೆ? ನಾವು ಒಳಗೆ ಶೆಡ್ ಕಟ್ಟಿರ್ತೇವಲ್ಲ ಸರ್, ಶೆಡ್ಡಿಂದು ಪ್ರಾಬ್ಲಮ್ ಇರುತ್ತೆ. ಒಂದೊಂದು ಟೈಮ್ ಹೈಟ್ ಶೆಡ್ ಕಟ್ಟಿದ್ನಪ್ಪ ಅಂದ್ರೆ ಏನು ತೊಂದರೆ ಇರಲ್ಲ ಸರ್. ಅದರಿಂದ ಮ್ಯಾಕ್ಸಿಮಮ್ ಒಂದು 5-6 ಅಡಿ ಹೈಟ್ ಇರಬೇಕು. ಹೈಟ್ ಗಾಳಿ ಸಮಾನವಾಗಿ ಆಚೆಯಿಂದ ಈಚೆ ಗಾಳಿ ಓಡಾಡ್ತಾ ಇರಬೇಕು. ಇಲ್ಲಪ್ಪ ಅಂದ್ರೆ ನಾವು ಬರೀ ಹಿಟ್ಟಾಗಿ ಹಿಟ್ ಕಟ್ಟಿದ್ನಪ್ಪ ಅಂದ್ರೆ ಮೊದಲೇ ತಡ್ಕನಕ ಟೆಂಪರೇಚರ್ ಇತ್ತಪ್ಪ ಅಂದ್ರೆ ನಾವು ಮನುಷ್ಯರ್ಕನ್ನು 3 ಪಟ್ಟು ತೆಗಿತ ಸರ್ ಹಸುಗಳು. ಅವಕ್ಕೆ ಏನು ಮೇಲೆ ಸ್ಪ್ರಿಂಕ್ಲರ್ ಟೈಪ್ ಇರುತ್ತೆ ನೀರು, ಆ ತರ ನೀರು ಬಿಡೋದಿಲ್ಲ. 1 ಟೈಮ್ 2 ಟೈಮ್ ಹಸು ಮೈ ತೊಳ್ಳೇಬೇಕು, ಟೆಂಪರೇಚರ್ ಮೇಂಟೈನ್ ಮಾಡಬೇಕು. ಹೌದು ಸರ್. ಅದ್ರಾಗೂ ಫ್ಯಾಟ್ ವೈಸ್ ಏನೋ ಬರೋದು ಸರ್, ಟೆಂಪರೇಚರ್ ಮೇಂಟೈನ್ಸ್ ಒಂದು. ಅದ್ರಾಗೂ ಮೇಯ್ತಕ್ಕಂತ ಪ್ರೋಟೀನ್ ಅಂಶ ಕೊಡ್ತೀವಲ್ಲ, ಮೇವನು ಕಡಿಮೆ ಮಾಡ್ತಾ ಹೋಗ್ತಾ ಇದ್ವಿ. ಟೆಂಪರೇಚರ್ ಮೇಯಕ್ ಆಗೋದಲ್ಲ ಸರ್. ಆಹಾರ ಸ್ವೀಕಾರ ಮಾಡೋದು ಕಡಿಮೆ ಮಾಡುತ್ತೆ. ನೀರ್ ಕುಡಿಯೋದು ಸರ್, ನೀರ್ ಕುಡಿಯೋದು ಸಮೇತ. ಯಾಕಂದ್ರೆ ನೀರ್ ಮೇವು ಚೆನ್ನಾಗಿ ತಿಂದ್ರೆ ಮಾತ್ರ ನೀರ್ ಇರುತ್ತೆ. ಕನಿಷ್ಠ ಒಂದು ದಿನಕ್ಕೆ ಒಂದು ಹಸುಗೆ ಕನಿಷ್ಠ ಅಂದ್ರೆ 100 ಲೀಟರ್ ನೀರ್ ಕುಡಿಸ್ಬೇಕು ಸರ್. ಕುಡಿಯಲ್ಲ ಸರ್ 100 ಲೀಟರ್, 50 ಲೀಟರ್ ಕುಡಿಯಕ್ಕೂ ಆಗದಲ್ಲ. ಸುಗ್ಗಿಯಾಗಿ ಒಂದು 30-40 ಲೀಟರ್ ಮಸ್ತ್ ಸರ್ ನೀರ್ ಕುಡಿಸಿದ್ರೆ. ಅಲ್ಲಿಗೂ ಈಗ ಫುಡ್ ಹಾಕುವಂತ ಉಪ್ಪು ಒಂದ್ ಸ್ವಲ್ಪ ಸೋಡ ಪುಡಿ ಅವ್ನ ಹಾಕೋಂತ ಇದ್ರೆ ಮಾತ್ರ ಕುಡಿತು, ಇಲ್ಲಪ್ಪ ಅಂತ ಕುಡಿಯೋದಿಲ್ಲ ಸರ್. ಅವೆಲ್ಲ ಮೇಂಟೈನ್ ಮಾಡ್ಬೇಕು ಸರ್. ಮೇಂಟೈನ್ ಮಾಡ್ಲಿಲ್ಲಪ್ಪ ಅವಂತ ಮಕ್ಳ ತರ ನೋಡ್ಬೇಕು, ಅವು ನಮ್ಮನ್ನ ಅದೇ ತರ ಟ್ರೀಟ್ಮೆಂಟ್ ಮಾಡ್ತಾವ. ಈಗ ನಿಮ್ಮ ಡೈರಿ ಒಳಗಡೆ ಅಂದ್ರೆ ನಿಮ್ಮ ಹೈನುಗಾರಿಕೆಯಲ್ಲಿ ಪ್ರತಿನಿತ್ಯ ಎಷ್ಟು ಲೀಟರ್ ಹಾಲು ಉತ್ಪಾದನೆ ಆಗ್ತದೆ? ಬೆಳಗ್ಗೆ 200 ಲೀಟರ್ ಬರುತ್ತೆ ಸರ್, ಸಂಜೆ. ನಿಮ್ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ಸರ್. ನಮ್ಮ ಸ್ವಂತದ 28 ಲೀಟರ್ ಆಗುತ್ತೆ ಸರ್. 28 ಲೀಟರ್ ಬೆಳಗ್ಗೆ, 28 ಲೀಟರ್ ಸರ್. ಸಾಯಂಕಾಲ 22 23 ಲೀಟರ್ ಆಗುತ್ತೆ. ಯಾಕಂದ್ರೆ 50 ಲೀಟರ್. ಹೌದ್ ಸರ್. ಬೆಳಗ್ಗೆ ಸಾಯಂಕಾಲ ಡಿಫ್ರೆನ್ಸ್ ಇರುತ್ತೆ ಸರ್. ಬೆಳಗ್ಗೆ ಹಾಲು ಜಾಸ್ತಿ ಕೊಡು ಸರ್. ಒಂದ್ ಸ್ವಲ್ಪ ಹಸು ಇಲ್ಲಿ ಓಡಾಡೋದಿಲ್ಲ ಒಂದು ಸರ್, ಹಸು ಓಡಾಡೋಕೆ ಆಗೋದಿಲ್ಲ. ಒಂದು ನಿಂತಲ್ಲಿ ಇರುತ್ತಲ್ಲ ಸರ್, ಅದು ಒಂದ್ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್. ಏನ್ ರೇಟ್ಗೆ ತಗೊಳ್ತಾರೆ ಅಲ್ಲಿ? ಅದು ಮ್ಯಾಕ್ಸಿಮಮ್ ಸರ್ 25 ಹಿಡಿದ. ಇವಾಗ ಮೊನ್ನೆ ರೀಸೆಂಟ್ ಆಗಿ ಕಡಿಮೆ ಆಗಿದೆ ಸರ್, ಈ ಮಂತ್ ಅಲ್ಲಿ ಕಡಿಮೆ ಆಗಿದೆ. 1 ರೂಪಾಯಿ 50 ಪೈಸೆ ಕಡಿಮೆ ಆಗಿದೆ ಸರ್. ಫಸ್ಟ್ 25 ರೂಪಾಯಿ ಸರ್, ಈಗ 24 ರೂಪಾಯಿ ಆಗಿದೆ ಸರ್. ಈಗ 24 ರೂಪಾಯಿ ತಗೊಳ್ತಾರೆ? ಒಂದ್ 24 ರೂಪಾಯಿ ಅವರೇಜ್ ಹಿಡಿದ್ರಪ್ಪ ಅಂದ್ರೆ ಸರ್, ಅದು ಕಡಿಮೆ ಫ್ಯಾಟ್ ಕಡಿಮೆ ಎಸ್ ಎನ್ ಎಫ್ ಬಂದ್ರೆ ಮಾತ್ರ, 3-1-3 ಬಂದ್ರೆ ಮಾತ್ರ. ನಾವು ಮ್ಯಾಕ್ಸಿಮಮ್ 3-5 29 ರೂಪಾಯಿ ಸಿಗುತ್ತೆ ಸರ್ ನಮ್ಗೆ. ಓಹೋ, 1 ಲೀಟರ್ 29 ಸಿಗುತ್ತೆ ಸರ್. ಈಗ ಅವರೇಜ್ ಎಷ್ಟು? 25 ರೂಪಾಯಿ ಸಿಗ್ತದೆ. 29 ಸಿಗ್ತದೆ ಸಿಗುತ್ತೆ ಸರ್. ಈಗ ಅಂದ್ರೆ ಪ್ರತಿದಿನ ನಿಮಗೆ ಹಾಲಿನ ಉತ್ಪನ್ನನೇ 1450 ರೂಪಾಯಿ. ಹೌದು ಸರ್. ಪ್ಲಸ್ ಸರ್ ಮತ್ತೆ ಸರ್ಕಾರದಿಂದ 5 ರೂಪಾಯಿ ಪ್ರೋತ್ಸಾಹ ಬರುತ್ತೆ. ಓ, ಲೀಟರ್ಗೆ? ಲೀಟರ್ಗೆ ಸರ್. ಅದು ಮಾತ್ರ ಕಂಟಿನ್ಯೂ ಬಂದೇ ಬರುತ್ತೆ ಸರ್. ಇದಕ್ಕಿಂತ ನಮಗೆ ಅದು ಬಹಳ ಅನುಕೂಲ ಆಗುತ್ತೆ ಸರ್ ರೈತರಿಗೆ. ಅದು ಕಷ್ಟ ಕಾಲದಲ್ಲೇ ಕೈ ಹಿಡಿತು ಅಂತಲ್ಲ, ನಿಜವಾಗ್ಲೂ ಕಷ್ಟ ಕಾಲದಾಗ ಕೈ ಹಿಡಿತು ಸರ್. ನಾ ಈ ಪೇಮೆಂಟ್ಗಿನ ಆ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೇನೆ. ಯಾಕಂದ್ರೆ ಸರ್ ಈಗ ಇವತ್ತನೆ ಈ ಪೇಮೆಂಟ್ ಇವತ್ತು ಬರ್ತದೆ ಅಂತಾನೆ ಕನ್ಫರ್ಮ್ ಇರುತ್ತೆ ಸರ್, ಇಲ್ಲ ಅಂತಲ್ಲ. ನಮ್ ತಿಂಗಳ ಪೇಮೆಂಟ್ ಇವತ್ತು 10 ಆಗೋದಿಲ್ಲ, 12 ಒಪ್ಪಿಗೆ ಒಂದಿನ ಆಗ್ತದೆ. ಆ ಪೇಮೆಂಟ್ ಹಿಂಗೆ ಇವಾಗ ಬರ್ತದೆ ಅಂದ್ರೆ ಎಷ್ಟೋ ಸಲ ನಾವು ನನ್ನ ಅನುಭವ ಪ್ರಕಾರ ಎಂತ ಕಷ್ಟ ಕಾಲದ ಬಂದ ಸರ್ ಅಂತಂದ್ರೆ ಅದು ನಿಜವಾಗ್ಲೂ ಮೆಚ್ಚಲೇಬೇಕು. ಇದು ಒಳ್ಳೆ ಕೆಲಸ ಅದು ಬಂದು ಸರ್ ಹಿಂಗಾರ ನಮಗಂತೂ ಬಹಳ ಇಷ್ಟ ರೈತರಿ. ನನಗಂತಲ್ಲ ಸರ್, ಎಲ್ಲಾ ರೈತರಂತ ಇವತ್ತು ಬಂತಪ್ಪ ಈ ಬಂತಪ್ಪ ಇವತ್ತಂತ ಎಂತ ನಾನು ಏನೇನು ದುಡ್ಡು ಇದೆಲ್ಲ ನನ್ನ ಹತ್ರ ಅಂತ ಅದೊಂದು ಬಹಳ ಖುಷಿ ಸರ್ ನಮಗೆ. 1 ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಬಂದೇ ಬರುತ್ತೆ. ಅದು ಯಾವಾಗ ಹಾಕ್ತಾರೆ ಅದನ್ನ ಸರ್? ತಿಂಗಳ ತಿಂಗಳ ಹಾಕ್ತಾರೆ ಸರ್. ಒಂದೊಂದ್ಸಲ ಲೇಟ್ ಆಗುತ್ತೆ ಸರ್, ಮತ್ತೆ ಎಲೆಕ್ಷನ್ ಕೋಡ್ ಆಫ್ ಕಂಡ್ರೆ ನಾವು ದಿನ ಲೆಕ್ಕ ನೋಡಿದ್ರೆ ಒಂದು ದಿನಕ್ಕೆ 250 ರೂಪಾಯಿ ಪ್ರೋತ್ಸಾಹ ಸಿಗುತ್ತೆ ನಿಮಗೆ? ಸಿಗುತ್ತೆ ಸರ್. ತಿಂಗಳಿಗೆ ಒಂದ್ಸಲ ಬರುತ್ತೆ? ತಿಂಗಳಿಗೆ ಒಂದ್ಸಲ ಬರುತ್ತೆ ಸರ್. ಜನರಲ್ಲೂ ಸ್ವಲ್ಪ ಲೇಟ್ ಆಗ್ತಾರೆ, SC/ST ಸರ್, ಬೇಗನ ಆಗ್ತಾರೆ. ಸೊ ಹಾಗಾಗಿ ಹೈನುಗಾರಿಕೆ ಅನ್ನೋದು ನಿಮ್ಗೆ ಲಾಭದಾಯಕವಾಗಿದೆ? ಹೌದು ಸರ್, ಒಳ್ಳೆ ಲಾಭದಾಯಕ. ನಮಗಂತೂ ಕಸಬೆ ಸರ್, ಉಪ ಕಸಬಕ್ಕೆ ಅದೇ ಕಸಬದು ಮುಖ್ಯ ಕಸಬಿಗಾಗಿ ನಾವು ಇದು ಮಾಡ್ಕೊಂಡ್ಬಿಟ್ಟಿದ್ವಿ ಸರ್. ಈಗ ನಿಮ್ಮ ಕುಟುಂಬದೊಳಗಡೆಗೆ ಯಾವ ರೀತಿ ಸಹಕಾರ ಇದೆ ಹೈನುಗಾರಿಕೆಗೆ? ಯಾರೆಲ್ಲ ಏನೆಲ್ಲ ಕೆಲಸಗಳನ್ನ ಹಂಚ್ಕೊಳ್ತೀರಿ? ಈಗ ಸರ್ ನಮ್ಮ ಕುಟುಂಬಗಳಿಗೆಲ್ಲ ಸರ್ ನಾವು ಫಸ್ಟ್ ಗೆಲ್ಲ ತಣ್ಣ ತಮ್ಮ ಇದ್ರೆ ಸಿ ಬಿ ಬೇರೆ ಆದಾಗಿಂದ ಅವ್ರನ್ನ ಅವ್ರ ಕೆಲಸ ಮಾಡ್ತಾರೆ ಸಿ. ನಮ್ಮ ಅಪ್ಪಾಜಿ ಇರೋದು ಏನಿದ್ರು ಸರ್ ಹಸುವಿಂದ ಸಾಕಲಿಂದ ಹಿಡಿದು ಪೂರ್ತಿ ನಮ್ದು ಏನಿಲ್ಲ ಸರ್, ಜಾಸ್ತಿ ಕಡಿಮೆ ಕೆಲಸ ನಮ್ದು. ಒಂದ್ ಸ್ವಲ್ಪ ಆ ಕಡೆ ಕಡೆ ಓಡಾಡೋದ್ರಿಂದ ಕಡಿಮೆ ಕೆಲಸ ಇರುತ್ತೆ ಸರ್ ನಮ್ದು. ಹಸು ಬಂದ ಹತ್ರ ಈಗ ಇತ್ತೀಚೆಗೆ ಸರ್ ಫಸ್ಟ್ ಗೆಲ್ಲ ನಾನೇ ಅದ್ರಾಗ ಇನ್ವಾಲ್ವ್ ಆಗ್ತೈತೆ, ಈಗ ಕಡಿಮೆ ಆಗಿದೆ ಸರ್ ಒಂದ್ ಸ್ವಲ್ಪ. ಯಾಕಂತಂದ್ರೆ ಒಂದ್ ಸ್ವಲ್ಪ ಓಡಾಟ ಒಂದ್ ಸ್ವಲ್ಪ ಕಡೆ ಕಡೆ ಇರೋದ್ರಿಂದ ಕಡಿಮೆ ಮಾಡ್ಕೊಂಡಿದ್ದೇನೆ. ಕಡಿಮೆ ಮಾಡ್ಕೊಂಡಿದ್ದ ಅಂತ ನಮ್ ಬೆಳಗ್ಗೆ ಕೆಲಸ ಸಾಯಂಕಾಲ ಕೆಲಸ ಬಿಡಲ್ಲ ಸರ್. ಹಾಲು ಕರೆಯಲಿಂದ ಹಿಡಿದು ಪೂರ್ತಿ ಡೈರಿಗೆ ಹಾಕುವವರು ಬರುವವರು ನಂದೇ ಕೆಲಸ. ನಮ್ಮ ಅಪ್ಪಾಜಿಗೆ ಮೇವ್ ಹಾಕೋದು ಅದ್ ಹಸು ನೀರು ಹುಡ್ಕೊಂಡು ನಿರ್ವಹಣೆಗೆ ಅಷ್ಟೇ ಬಿಟ್ರೆ ಇನ್ ಎದಕ್ಕೆ ಏನ್ ಕರೆಯಲ್ಲ ಸರ್. ನಮ್ಮ ಅಪ್ಪಾಜಿ ನಂದೇ ಇಬ್ಬರದ ಕೆಲಸ ಜಾಸ್ತಿ. ನಮ್ಮಅಮ್ಮರು ಬರ್ತಾರ ಎಲ್ಲಾದ್ರೂ ಸ್ವಲ್ಪ ನಾವೇನು ಇಲ್ದಾಗ ಮಾತ್ರ ಇರ್ತಾರ ಸರ್, ಇನ್ವಾಲ್ವ್ ಆಗ್ತಾರ. ನಮ್ಮ ಹೆಣ್ಮಕ್ಳು ಅಷ್ಟು ಐಡಿಯಾ ಇಲ್ಲ ಸರ್, ಬರಲ್ಲ ಅದ್ರಲ್ಲಿ. ರೇಷ್ಮೆ ಆದಾಯ ಎಷ್ಟಿದೆ ನಿಮ್ಗೆ ಮಾಸಿಕ ಸರ್? ಮಾಸಿಕ ನಾವು ಮ್ಯಾಕ್ಸಿಮಮ್ ಸರ್ ಒಂದ್ 100 ಮಟ್ಟಿಗೆ ಏನಿಲ್ಲ ಅಂದ್ರೆ ನಾವು ಒಂದ್ ಮಾಸಿಕ ಒಂದು 200-300 ಮುನ್ನೂರು ಮಟ್ಟೆ ತರಿಸ್ತೀವಿ. ಈಗ ಕಡಿಮೆ ಮಾಡಿದೀವಿ ಸರ್ ಒಂದ್ ಸ್ವಲ್ಪ ಬೆಳೆ ಹೊಸ ಬೆಳೆ ಆಗಿದೆಯಿಂದ. ಈ ಪ್ರೆಸೆಂಟ್ ಇದೆ ಸರ್ ಆಲ್ರೆಡಿ ಆಗ್ಲೇ ಒಂದು 250 ಮಟ್ಟೆ ಇದೆ. ಒಂದ್ ಮಾಸಿಕ ಏನಿಲ್ಲ ಅಂದ್ರೆ ಒಂದು 70-80,000 ಬರುತ್ತೆ ಸರ್ ಕಡಿಮೆ ಅಂದ್ರು. ಅದು ಕಡಿಮೆ ಸರ್ ನಾ ಹೇಳಿರೋದು. ಜಾಸ್ತಿ ಸರ್ ನಾವು ಏನಿಲ್ಲ ಅಂದ್ರೆ ಒಂದ್ ಟೈಮಲ್ಲಿ ತಗೊಂಡಿವಿ 180,000 90,000 ಮಟ್ಟೆ ತಗೊಂಡಿದ್ದೀನಿ ಒಂದ್ ತಿಂಗಳಿಗೆ. ಮತ್ತೆ ರೈತರು ಸ್ವಲ್ಪ ಅಂದ್ರೆ ಜಾಣತನವನ್ನ ಮಾಡಿದ್ರೆ ಮಾಡ್ಬೇಕು ಸರ್. ಹೈನುಗಾರಿಕೆ ಮತ್ತೆ ರೇಷ್ಮೆ ಬೇರೆ ಬೇರೆ ಬೆಳೆಗಳನ್ನ ಆಶ್ರಯಿಸ್ಕೊಂಡ್ರೆ ಆರ್ಥಿಕವಾಗಿ ಸುಧಾರಿಸಬಹುದು. ಆರ್ಥಿಕವಾಗಿ ತುಂಬಾನೇ ಸುಧಾರಿಸ್ತಾರೆ ಸರ್. ಮತ್ತೆ ಅದನ್ನೇ ಇನ್ನೊಂದ್ ಸರ್ ಇನ್ನ ಏನ್ ಕೈ ಬಿಡ್ತದೇನಿಲ್ಲ, ಒಂದು ಹೈನುಗಾರಿಕೆ ಕೈ ಬಿಡೋಲ್ಲ ಸರ್. ಇವತ್ತಿನ ನನ್ನ ರೇಟ್ ಏನೈತೆ, ನನ್ನ ದುಡ್ಡು ಎಷ್ಟೈತೆ ನೋಡ್ಕೋಬಹುದು ಸರ್. ಇವತ್ತು ನಾನು ಇಷ್ಟು ಹಾಲು ಹಾಕಿದ್ರೆ ಇದಕ್ಕೆ ನನಗೆ ಇಷ್ಟು ದುಡ್ಡು ಐತೆ ಅಂತಂದ್ರೆ ನನ್ನ ದುಡ್ಡು ನನ್ನ ಜೋಬಾಗಿ ಇದ್ದಂಗೆ ಸರ್. ಇವತ್ತು ದುಡ್ಡು ಕೇಳಿದ್ರೆ ಕೊಡ್ತಾರೆ, ಸೆಕ್ರೆಟರಿಗಳಿಗೆ ಕೊಟ್ಟೆ ಕೊಡ್ತಾರೆ. ಇವತ್ತು ನನಗೆ ಇಷ್ಟು ದುಡ್ಡು ಬೇಕು, ನನಗೆ ಹಸುಗರಾಮಿಲ್ಲ ಅಂತಂದ್ರೆ ಕೊಟ್ಟೆ ಕೊಡ್ತಾರೆ. ಎಲ್ಲಾ ಡೈರಿಗಳು ಕೊಡ್ತಾರೆ ಸರ್ ನಮ್ಮ ಹಾಲು ಪಾಕ ಸಾಲದ ರೂಪದಲ್ಲಿ. ಇಲ್ಲ ಸಾಲದ ರೂಪದಲ್ಲಿ ಮುಂಗಡ ಕೊಡ್ತಾರೆ, ಎಷ್ಟು ಕೇಳಿದ್ರು ಕೊಡ್ತಾರೆ. ಮತ್ತೆ ಅದ್ರೊಳಗೆ ಸರ್ KMF ಲಿಂದ ಡಾಕ್ಟರ್ ಫೆಸಿಲಿಟಿ ಐತಿ. ಹೌದು ಸರ್, ಡೈರೆಕ್ಟ್ ಸೀದಾ ಮನೆಗೆ ಬರ್ತಾರೆ ಡಾಕ್ಟರ್. ನಮ್ದು ಏನ್ ಹಸು ಇದೆ, ಏನ್ ಪ್ರಾಬ್ಲಮ್ ಇದೆ, ಎಲ್ಲ ಕೇಳ್ತಾರೆ. ಮತ್ತೆ ಸರ್ ನಮ್ಮ ಡೈರಿಯಲ್ಲಿ ಸದಸ್ಯತೆ ಒಂದಿರ್ತಾರಲ್ಲ, ಗಂಡು ಒಂದಿದ್ರೆ ಗಂಡ ಮತ್ತು ಹೆಂಡತಿಗೆ ಏನದ ಆಕಸ್ಮಿಕವಾಗಿ ಡೆತ್ ಆಯ್ತಪ್ಪ ಅಂದ್ರೆ KMF ಲಿಂದ ಐತೆ ಸರ್. ತೀರ್ಕೊಂಡಿರ್ತಕ್ಕಂತ ಇವ್ರದಕ್ಕೆ 20,000 ಕೊಡ್ತಾರೆ ಸರ್. ಆನ್ ದ ಸ್ಪಾಟ್ 10,000 ಕೊಡ್ತಾರೆ ಸರ್. ರೆಕಾರ್ಡ್ಸ್ ಎಲ್ಲ ಒದಗಿಸಿದ್ಮೇಲೆ ಇನ್ನೊಂದು 10,000 ಅಕೌಂಟ್ಗೆ ಹಾಕ್ತಾರೆ ಸರ್. ಒಟ್ಟು ಹಾಲು ಉತ್ಪಾದಕರ ಸಂಘದಿಂದ ಕುಟುಂಬಕ್ಕೆ ಒಳ್ಳೆ ಬೆನಿಫಿಟ್ ಇದೆ. ಹೌದು ಸರ್. ಒಳ್ಳೇದು ಅಂಜಿನಪುರೆ, ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿಶೇಷವಾಗಿ ಪಶುಭಾಗ್ಯ ಯೋಜನೆಯ ಮೂಲಕ ನೀವು ಹೈನುಗಾರಿಕೆಯನ್ನು ಆರಂಭಿಸಿ ನಿಮ್ಮ ಜೀವನದ ಆರ್ಥಿಕ ಸುಧಾರಣೆಯನ್ನು ಕಂಡುಕೊಂಡಿದ್ದೀರಿ. ಹೌದು ಸರ್. ಈ ಎಲ್ಲ ಅನುಭವಗಳನ್ನು ಹಂಚಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ಇದುವರೆಗೆ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣ ಗ್ರಾಮದ ಶ್ರೀ ಕಿಟಕಿ ಅಂಜನಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ರೈತರಿಗೆ ಸಲಹೆ. ಮನೆ ಮಂದಿಯ ಸುಖ ಪಾಲನೆ ಮಾಡಿ, ಮನೆ ಮಂದಿಯ ಸುಖ ಪಾಲನೆ ಮಾಡಿ, ಪ್ರೇಮದಿ ಪೊರೆವಳು ಮನೆಯೊಡತಿ ಮನೆಯೊಡತಿ, ಪ್ರೇಮದಿ ಪೊರೆವಳು ಮನೆಯೊಡತಿ ಮನೆಯೊಡತಿ. ಕಣ್ಣ ಕಾಯುವ ರೆಪ್ಪೆಯ ತೆರದಿ, ಕಣ್ಣ ಕಾಯುವ ರೆಪ್ಪೆಯ ತೆರದಿ,